ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬೆಂಗಳೂರಿನಲ್ಲಿಂದು ಅಖಿಲ ಕರ್ನಾಟಕ ದೃಷ್ಟಿ ವಿಶೇಷ ಚೇತನರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ. ನಾಳೆ ಮನ್ ಕಿ ಬಾತ್ನ 129ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಜನತೆಯನ್ನು ಉದ್ದೇಶಿಸಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ, ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ, ಜಡ ದಿನವ ಮುದಗೊಳಿಸೋ ಸಹಪಾಠಿ, ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ, ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನವಿದೆ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಸಹ ಕೇಳಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೂಲಂಗಿ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂ ಶಾಲಿನಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತೇನೆ. ಇವತ್ತು ಮೇಡಮ್, ಈಗ ನಮ್ಮಲ್ಲಿ ಈಗ ತರಕಾರಿ ಬೆಳೆಯಲ್ಲಿ ಮೂಲಂಗಿ ಒಂದು ಪ್ರಮುಖ ತರಕಾರಿ, ದಿನನಿತ್ಯದ ಒಂದು ನಮ್ಮ ಊಟದಲ್ಲಿ ಅದು ನಮ್ಮ ಪ್ರಮುಖ ಒಂದು ತರಕಾರಿಯಾಗಿದೆ. ಸಾಮಾನ್ಯವಾಗಿ ಊಟದಲ್ಲಿ ಈಗ ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಅಥವಾ ಸೌತೆಕಾಯಿ ಮತ್ತೆ ಟೊಮೆಟೊ, ಹೀಗೆ ಇದು ಕೂಡ ಒಂದು ಮೂಲಂಗಿ ತುಂಬಾ ಪ್ರಮುಖವಾದ ಒಂದು ತರಕಾರಿ ಬೆಳೆ. ಈ ತರಕಾರಿ ಬೆಳೆಯ ಬಗ್ಗೆ ನಮಗೆ ಅದರ ಹಿನ್ನೆಲೆ ಮತ್ತೆ ಅದರ ಬಗ್ಗೆ ಎಷ್ಟು ಮಹತ್ವ ಈಗ ನಾವು ಕೊಡಬೇಕಾಗಿದೆ, ಅದರ ಬೇಸಾಯದ ಕ್ರಮದ ಬಗ್ಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ. ಸರ್, ಇದೊಂದು ಒಂದು ಉತ್ಕೃಷ್ಟವಾದಂತಹ ತರಕಾರಿ ಬೆಳೆ. ಇದು ಪೌಷ್ಟಿಕ ಗುಣಗಳನ್ನು ಸಹ ಹೊಂದಿದೆ, ಹಾಗೆ ಔಷಧಿ ಗುಣಗಳನ್ನು ಸಹ ಇದು ಹೊಂದಿದೆ. ಸರ್, ಇದು ಹೇಳಬೇಕು ಅಂದ್ರೆ ಇದನ್ನ ತರಕಾರಿಯಾಗಿ ಅದರದ್ದು ಬೇರುಗಳನ್ನು ಅಥವಾ ಸೊಪ್ಪನ್ನು ಸಹ ಬಳಸ್ತಾರೆ. ಈಗ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ತಗೊಂಡೆ ಅದನ್ನ ಸಲಾಡ್ ರೂಪದಲ್ಲೂ ಸಹ ಬಳಸ್ತಾರೆ, ಚಟ್ನಿ ಮಾಡ್ತಾರೆ, ಹಾಗೆ ಉಪ್ಪಿನಕಾಯಿನೂ ಸಹ ಹಾಗೆ ಬಳಸ್ತಾರೆ ಸರ್. ಹಾಗೆ ಕೆಲವು ಕಡೆ ಹಸಿ ತರಕಾರಿಯಾಗಿ ಬಳಸಿ ಪಚಡಿ ರೂಪದಲ್ಲಿ ಚಟ್ನಿ ಮಾಡಿ ಅದನ್ನ ಆಹಾರದೊಂದಿಗೆ ಸೇವಿಸ್ತಾರೆ. ಈ ಮೂಲಂಗಿ ಏನಪ್ಪಾ ಅಂತಂದ್ರೆ ಒಂದು ತಿನ್ನಲು ಖಾರವಾಗಿರುತ್ತೆ, ಆಮೇಲೆ ಘಾಟಾಗಿರುತ್ತೆ. ಅದಕ್ಕೋಸ್ಕರ ಈ ಬೆಳೆಯನ್ನು ಏನೋ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಚಳಿಗಾಲದ ಬೆಳೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಪೌಷ್ಟಿಕ ಗುಣಗಳು ಅಂತ ಬಂದಾಗ ಇದರಲ್ಲಿ ಶರ್ಕರ ಪಿಷ್ಟ ಇರ್ಬೋದು, ಖನಿಜ ಪದಾರ್ಥಗಳು, ಹಾಗೆ ಜೀವಸತ್ವಗಳು, ಅದ್ರ ಜೊತೆಗೆ ರೈಬೋಫ್ಲವಿನ್ ಅಂತ ಥೈಮಿನ್, ಹಾಗೆ ನಾರಿನ ಪದಾರ್ಥನು ಸಹ ಇದು ಜಾಸ್ತಿ ಹೊಂದಿದೆ ಸರ್. ಹಾಗೆ ಈಗ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಅಂದ್ರೆ ಜೀವಸತ್ವಗಳು ಸಹ ಈ ತರಕಾರಿ ಬೆಳೆಯಲ್ಲಿ ನಾವು ಹೆಚ್ಚಾಗಿ ನೋಡಬಹುದು ಸರ್. ಇನ್ನು ಔಷಧೀಯ ಗುಣಗಳು ಅಂತ ಬಂದಾಗ ನಾನು ಹಾಗೆ ಮೊದಲೇ ಹೇಳ್ದಾಗೆ ಈ ವಿಟಮಿನ್ ಸಿ ಇದು ಜಾಸ್ತಿ ಹೊಂದಿರೋದ್ರಿಂದ ಇದು ಕಣ್ಣುಗಳ ದೃಷ್ಟಿನ ತೀಕ್ಷ್ಣಗೊಳಿಸುತ್ತೆ, ಜೊತೆಗೆ ಕಬ್ಬಿಣಾಂಶದ ಮೂಲ ಆಗಿರೋದ್ರಿಂದ ಈ ತರಕಾರಿ ಬೆಳೆ ರಕ್ತ ಕಣಗಳನ್ನು ವೃದ್ಧಿಗೊಳಿಸೋದ್ರ ಜೊತೆಗೆ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ನಿವಾರಣೆಯನ್ನು ಸಹ ಆಗುತ್ತೆ ಸರ್. ಇದು ಪೌಷ್ಟಿಕವಾಗಿ ಅಲ್ಲದೆ ಔಷಧೀಯ ಗುಣಗಳನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಈಗ ಜನಸಾಮಾನ್ಯರು ಈ ತರಕಾರಿಯನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಸರ್. ಅದು ಕೂಡ ಈಗ ತರಕಾರಿ ತಾವು ಏನು ಬಳಸ್ತಿರಲ್ಲ, ಈ ತರಕಾರಿ ಜೊತೆಗೆ ಈ ಮೂಲಂಗಿನ ಹಾಕಿ ಅಥವಾ ಸಾಂಬಾರ್ ಮಾಡಿದ್ರೆ ಅದರದ್ದು ರುಚಿ ಕೂಡ ಜಾಸ್ತಿ ಆಗ್ತದೆ, ತುಂಬಾನೇ ಚೆನ್ನಾಗಿರುತ್ತೆ ಸರ್. ಈಗ ತುಂಬಾ ತರಕಾರಿ ಸಾಂಬಾರ್ ಅಂತ ಮಾಡ್ತಾರೆ, ಸಾಂಬಾರ್ ಪುಡಿ ಹಾಕಿ ಅದರಲ್ಲಿ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಜೊತೆಗೆ ಈ ತರಕಾರಿನೂ ಸಹ ಸೇವಿಸೋದ್ರಿಂದ ಅದು ಒಂಥರ ರೀತಿಯ ಪರಿಮಳವನ್ನು ಸಹ ಕೊಡುತ್ತೆ, ಸುವಾಸನೆಯನ್ನು ಬೀರೋದ್ರಿಂದ ಇದು ಸಾಂಬಾರ್ಗೆ ಹೆಚ್ಚು ರುಚಿಯನ್ನು ಕೊಡುತ್ತದೆ ಸರ್. ಇನ್ನೊಂದು ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಬೆಳೆ, ಈ ಒಂದು ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ ತರ ಮಣ್ಣು ಬೇಕಾಗ್ತದೆ ಅದ್ರ ಬಗ್ಗೆ ಹೇಳಿ ಸರ್. ಈ ಮೂಲಂಗಿ ಬೆಳೆಯನ್ನ ನಾವು ಎಲ್ಲಾ ತರದ ಮಣ್ಣಿನಲ್ಲೂ ಬೆಳಿಬಹುದು, ಆದ್ರೆ ಏನಪ್ಪಾ ಅಂದ್ರೆ ಆದಷ್ಟು ಮಣ್ಣು ನಾವು ಲೂಸ್ ಆಗಿರ್ಬೇಕು ಅಂತೀವಿ, ಅಂದ್ರೆ ಸಡಿಲವಾಗಿರುವುದಂತೂ, ಆಮೇಲೆ ಚೆನ್ನಾಗಿ ನೀರು ನಿಂತ್ಕೊಂಬಾರದು, ನೀರು ಯಾವ್ದೇ ಕಾರಣಕ್ಕೂ ನಿಂತ್ಕೊಂಬಾರದು, ನೀರು ಬಸಿದು ಹೋಗ್ಬೇಕು. ಅದನ್ನು ಹೊಂದಿರುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆ ಬೆಳೆಯೋದಕ್ಕೆ ತುಂಬಾ ಸೂಕ್ತವಾಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ತೇವಾಂಶ ಹಿಡಿದಿಟ್ಕೊಳ್ಳುವಂತ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಹಾಗೆ ನಾವು ರಸಸಾರನ್ನು ನೋಡ್ಬೇಕಾಗುತ್ತೆ ಸರ್, ಅಂದ್ರೆ ಮಣ್ಣಿನ pH ಅಂತೀವಿ, ಅದು ನಮ್ಗೆ 5-7.5 ಇದ್ರೆ ಸೂಕ್ತವಾಗಿರುತ್ತೆ. ತಗ್ಗು ಪ್ರದೇಶ ಇರ್ಬೋದು ಅಥವಾ ಜೌಗು ಭೂಮಿ, ನಾವ್ ಏನೋ ಈ ಗೊರಚಲ್ ಭೂಮಿ ಅಂತೀವೋ ಆ ಮಣ್ಣೆಲ್ಲ ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರೋದಿಲ್ಲ. ಈಗ ಈ ನಾ ಮೂಲಂಗಿ ಬೆಳೆ ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ಬೆಳೀತಾರಲ್ಲ ಮೇಡಮ್ ಅವರೇ, ಅಂದ್ರೆ ಇದು ಎಲ್ಲಾ ಮಣ್ಣಿನಲ್ಲೂ ಬೆಳೀತದ? ಎಲ್ಲಾ ಮಣ್ಣಲ್ಲೂ ಬೆಳಿಬಹುದು ಸರ್, ಅದೇ ಮರಳು ಮಿಶ್ರಿತವಾಗಿರ್ಬೇಕು, ಒಂದು ಗೋಡು ಮಣ್ಣು, ಜೊತೆಗೆ ನೀರು ಹಿಡಿದಿಟ್ಕೊಳ್ಬಾರದು ಯಾವ್ದೇ ಕಾರಣಕ್ಕೂ, ಅಂತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ನೀರು ಯಾಕಂದ್ರೆ ಇದು ಬೇರುಗಳು ನಮಗೆ ತರಕಾರಿಯಾಗಿ ಬೆಳೆಯೋದ್ರಿಂದ ಬೇರು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈಗ 3/4 ಅರ್ಧ ಅಡಿವರೆಗೂ ಬೇರು ಬೆಳೆಯೋದ್ರಿಂದ, ಬೇರು ನಾವು ತರಕಾರಿ ಅಂತೀವಿ ಇದನ್ನ, ಇದು ಬೆಳೆಯೋದ್ರಿಂದ ಆ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದೇ ಬಹಳ ಮುಖ್ಯವಾಗಿರೋದ್ರಿಂದ ಈ ಮಣ್ಣು ಸೂಕ್ತವಾಗಿದೆ. ಈ ಮೂಲಂಗಿ ಬೆಳೆಯನ್ನ ಬಿತ್ತನೆ ಮಾಡಲು ಸೂಕ್ತವಾದ ಕಾಲ ಯಾವುದು ಮ್ಯಾಮ್? ಈ ಬೆಳೆಯನ್ನ ಬೆಳೆಯೋದಿಕ್ಕೆ ಸೂಕ್ತವಾದಂತ ಕಾಲ ಅಂತ ಅಂದ್ರೆ ಚಳಿಗಾಲ, ಅಂದ್ರೆ ಇದು ಚಳಿ ಜಾಸ್ತಿ ಚಳಿಯನ್ನು ಬಯಸುವಂತ ಒಂದು ಬೆಳೆ ಆಗಿರೋದ್ರಿಂದ ಇದನ್ನ ಆ ಕಾಲದಲ್ಲಿ ಬೆಳಿಬಹುದು. ಆದ್ರೆ ಈಗ ಹೆಚ್ಚಾಗಿ ಬೇರೆ ಬೇರೆ ತಳಿಗಳು, ಮಿಶ್ರ ತಳಿಗಳು ಸಹ ಬಂದಿರೋದ್ರಿಂದ ನಾವು ಚಳಿಗಾಲ ಅಲ್ಲದೆ ಜೂನ್ ಜುಲೈ ಇರ್ಬೋದು, ಅಕ್ಟೋಬರ್ ನವೆಂಬರ್ ಅಥವಾ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಗಮನಿಸಿ ಆದಷ್ಟು ಈ ಬೇಸಿಗೆ ಕಂಪೇರ್ ಮಾಡಿದಾಗ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದು ಸೂಕ್ತವಾಗಿರುತ್ತೆ ಸರ್. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಉಷ್ಣತೆ ಯಾವಾಗ್ಲೂ ಈ ಬೇರುಗಳು, ನಾನು ಆಗ್ಲೇ ಹೇಳಿದೆ ಖಾರ ಜಾಸ್ತಿ ಆಗದಿರಾ, ಆಮೇಲೆ ಬೇರುಗಳು ಗುಣಮಟ್ಟವಾಗಿ ಬೆಳಿಬೇಕು ಅಂತಂದ್ರೆ 11-16 degrees Celsius ಇರುವಂತದ್ದು ಆದಷ್ಟು ಚಳಿಗಾಲ ಅಂತಂದಾಗ ಸರ್, ಅದರಲ್ಲೂ ರಾತ್ರಿ ಉಷ್ಣಾಂಶ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, 15 degrees ಕಡಿಮೆ ಇದ್ದಷ್ಟು ನಮ್ಗೆ ಈ ಬೇರು ತರಕಾರಿಗಳು ಚೆನ್ನಾಗಿ ಬರುತ್ತೆ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಮೂಲಂಗಿಯಲ್ಲಿ ಲಭ್ಯವಿರುವ ಪ್ರಮುಖವಾದ ತಳಿಗಳು ಯಾವ್ದಾದ್ರೂ ಇದಾವ? ಇದರಲ್ಲಿ ಪ್ರಮುಖವಾದ ತಳಿಗಳು ತುಂಬಾನೇ ಇದಾವೆ ಅಂತಂದ್ರೆ ನಮ್ಮ ಇದು ಏನು ಖಾಸಗಿ ಇರ್ಬೋದು ಅಥವಾ ಗೌರ್ಮೆಂಟ್ ಅವರೇ ಇರ್ಬೋದು, ಅವರು ಡೆವಲಪ್ ಮಾಡಿರುವಂತಹ ತಳಿಗಳು ಜಾಸ್ತಿ ಇದಾವೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅಂದ್ರೆ ಪ್ರಮುಖವಾಗಿ ಬೆಳೆಯಬಹುದಂತಹ ತಳಿಗಳಂದ್ರೆ ವೈಟ್ ಐಸಿಕಲ್ ಅಂತ ಬರುತ್ತೆ, ಜಾಪನೀಸ್ ವೈಟ್ ಅಂತ ಬರುತ್ತೆ, ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟವರು ಅಭಿವೃದ್ಧಿಪಡಿಸಿರುವಂತಹ ಅರ್ಕಾ ನಿಶಾಂತ್ ಅಂತ ಇದೆ, ಪುಸಾ ಚಟ್ಕಿ ಅಂತಿದೆ, ಹೀಗೆ ಹಲವಾರು ತಳಿಗಳಿದಾವೆ. ಈಗ ನೀವು ವೈಟ್ ಐಸಿಕಲ್ ಅಂತಂದೆ, ಈ ತಳಿ ಏನಪ್ಪಾ ಅಂದ್ರೆ ಬೇಗನೆ ಕೊಯ್ಲಿಗೆ ಬರುತ್ತೆ, ಅಂದ್ರೆ 40 days ನಾವು ಕೊಯ್ಲು ಮಾಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಏನು ತರಕಾರಿಗಳಲ್ಲಿ ಬೇರುಗಳು ಬೆಳ್ಳಗೆ, ಅಂದ್ರೆ ತಿನ್ನಲು ಸಹ ಖಾರವಾಗಿ, ಅಂದ್ರೆ ಮಧ್ಯಮ ರೀತಿ ಒಂದು ಖಾರ ಇರುತ್ತೆ, ಘಾಟ್ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ, ಬೆಳ್ಳಗಿರ್ತವೆ, ಉದ್ದವಾಗಿರ್ತವೆ. ಆಮೇಲೆ ಇದು ಮೈದಾನ ಪ್ರದೇಶಗಳಲ್ಲಿ ಬೆಳೆಯೋದಕ್ಕೆ ಸೂಕ್ತವಾದಂತ ತಳಿ. ಇನ್ನು ಜಾಪನೀಸ್ ವೈಟ್ ಅಂತಂದ್ರೆ ಇದು ಚಳಿಗಾಲಕ್ಕೆ ಋತುಮಾನಕ್ಕೆ ಏಳಿ ಮಾಡಿಸಿರುವಂತ ತಳಿಯಾಗಿದೆ, ಬೇರು ಸುಮಾರು 30 centimeters ಅಂದ್ರೆ 1 feet ಸಹ ವರ್ಗೂ ಸಹ ಇದು ಬೆಳೆಯುತ್ತೆ. ಬಿತ್ತನೆ ಮಾಡಿದ್ಮೇಲೆ ಒಂದು 50 days ನಾವು ಕೊಯ್ಲು ಮಾಡಬಹುದು. ಇನ್ನು ನಮ್ಮ ಅರ್ಕಾ ನಿಶಾಂತ್ ನಾನು ಹೇಳಿದೆ, ನಮ್ಮ ಹೆಸರುಘಟ್ಟ ಅವರು ಡೆವಲಪ್ ಮಾಡಿರುವಂತ ತಳಿ ಆಗಿರೋದ್ರಿಂದ ಇದು ಸಹ ಬೇರುಗಳು ಬೆಳ್ಳಗೆ ಉದ್ದವಾಗಿ ಚೂಪಾದ ತುದಿಯನ್ನು ಹೊಂದಿರುವಂತ ಬೇರುಗಳನ್ನ ಇದು ಕೊಡುತ್ತೆ. ಇದ್ರ ತಳಿಯ ಬೇರುಗಳು ಏನಪ್ಪಾ ಅಂತಂದ್ರೆ ಬೆಂಡಾಗೋದಿಲ್ಲ, ಅದ್ರ ಜೊತೆಗೆ ಕೌಲೊಡಿಯುತ್ತೆ. ಏನಂತಂದ್ರೆ ಯಾವಾಗ ಒಣ ಹವೆ ಜಾಸ್ತಿ ಇರುತ್ತೋ ಅಥವಾ ನಮ್ಮಲ್ಲಿ ನಾನು ಆಗ್ಲೇ ಹೇಳಿದೆ ಮರಳು ಮಿಶ್ರಿತ ಮಣ್ಣು ಇಲ್ಲದೆ ಇರೋ ತರ ಏನಾದ್ರೂ ಈ ಕಪ್ಪು ಮಣ್ಣುಗಳಲ್ಲೆಲ್ಲ ಏನಾದ್ರೂ ಬೆಳೆದ್ ಬಿಟ್ರೆ ಇಲ್ಲಿ ಕೌಲು ಒಡೆಯುತ್ತೆ ಅಂತೀವಿ, ಅಂದ್ರೆ ಬೇರುಗಳು ಒಡ್ಕೊಂಡ್ಬಿಡುತ್ತೆ. ಅಂತದನ್ನು ಸಹ ತಡ್ಕೊಳ್ಳೋ ಅಂತ ಶಕ್ತಿ ಇರುವಂತ ಇದು ಅರ್ಕಾ ನಿಶಾಂತ್ ಅನ್ನೋ ಒಂದು ತಳಿ. ಇದು 50 days ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ಚಟ್ಕಿ ಅಂತಿದೆ, ಇದು ನಮ್ಮ IRA ಅವರು ಡೆವಲಪ್ ಮಾಡಿರುವಂತ ಒಂದು ತಳಿ ಆಗಿರೋದ್ರಿಂದ ಇದನ್ನ 40-45 days ಇನ್ನೂ ಬೇಗನೆ ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ರಶ್ಮಿ ಮತ್ತು ಪೂಸಾ ದೇಸಿ ಅಂತ ಇದೆ, ಇದು ಸಹ 45-55 days ನಾವು ಕೊಯ್ಲು ಮಾಡುವಂತ ತಳಿ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ್ಯಾವ ಬೇಸಾಯ ಸಾಮಗ್ರಿಗಳು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಇದ್ರ ಬಗ್ಗೆ ತಿಳಿಸಿ. ಬೇಸಾಯ ಸಾಮಗ್ರಿಗಳು ಅಂತ ಬಂದಾಗ ಸರ್, ಮೊದಲಿಗೆ ಬೀಜ, ಬಿತ್ತನೆ ಬೀಜ ಬೇಕಾಗುತ್ತೆ. ಎಕರೆಗೆ ನಮಗೆ 3-3.5 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ. ಇತ್ತೀಚೆಗೆ ಏನಾಗ್ತಾ ಇದೆ, ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಕಡಿಮೆ ಇರೋದ್ರಿಂದ ಆದಷ್ಟು ನಾನು ಹೇಳೋದೇನಪ್ಪ ಅಂದ್ರೆ, ಈ ಬೇರು ತರಕಾರಿಗಳನ್ನು ಬೆಳೆಯುವಾಗ ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ, ಆ ಮಣ್ಣು ಸಡಿಲ ಆಗುತ್ತೆ. ಅದರಿಂದ ಬೇರು ತರಕಾರಿಗಳು ಚೆನ್ನಾಗಿ ನಮಗೆ ಗುಣಮಟ್ಟವಾಗಿರುವಂತ ಪಡೆಯಬಹುದು. ಅದರಿಂದ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ 8 ಟನ್ನಷ್ಟು ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಅದನ್ನು 18 ಕೆಜಿಗಳಷ್ಟು ಒಂದು ಎಕರೆಗೆ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಏನಪ್ಪ ಅಂತಂದ್ರೆ, ಕೆಲವರೆಲ್ಲ ಕೊಳಿದಿರನೆ ಅಂದ್ರೆ ಕಳದೇ ಇರಲ್ಲ ಆ ತರದ ಕೊಟ್ಟಿಗೆ ಗೊಬ್ಬರ ಬಳಸ್ತಾರೆ. ಚೆನ್ನಾಗಿ ಕಳತಿರೋ ಅಂತ ಕೊಟ್ಟಿಗೆ ಗೊಬ್ಬರಗಳನ್ನ ಬೆಳೆಸೋದು ಉತ್ತಮ. ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು, ಇತ್ತೀಚೆಗೆ ತುಂಬಾ ಪ್ರಚಲಿತದಲ್ಲಿರುವಂತಹ ಟ್ರೈಕೋಡರ್ಮಾ ಸುಡಮನಸ್ ಅಂತಹ ನಾವು ಜೈವಿಕ ಗೊಬ್ಬರಗಳನ್ನು ಸಹ ನಾವು ಬಳಸಬೇಕಾಗುತ್ತೆ ಸರ್. ಈಗ ಈ ಮೂಲಂಗಿ ಬೆಳೆ ಬಿತ್ತಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಮೊದಲಿಗೆ ನಾವು ಭೂಮಿನ, ಎಲ್ಲಾ ತರಕಾರಿ ಬೆಳೆಗಳನ್ನು ನಾವು ಬೆಳೆಯೋದಿಕ್ಕೆ ಮೊದಲಿಗೆ ಏನ್ ಮಾಡ್ತೀವಿ ಅಂದ್ರೆ, ಭೂಮಿಯನ್ನು ಚೆನ್ನಾಗಿ ಅದ ಮಾಡ್ಕೊಬೇಕಾಗುತ್ತೆ. ಉಳುಮೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅದ ಮಾಡ್ಕೊಂಡು ಸಮವಾಗಿ ಮಾಡಿಕೊಂಡು ನಂತರ ನಾವೇನಪ್ಪ ಅಂದ್ರೆ, ಈ ರಿಜ್ಜಸ್ ಅಂಡ್ ಫರ್ರೋಸ್ ಅಂತೀವಿ ಅಂದ್ರೆ ಬೋದು ಮತ್ತು ಅರಿಗಳನ್ನ ನಾವು ತಯಾರಿಸ್ಕೊಳ್ಬೇಕಾದ್ರೆ ಅದನ್ನ ನಾವು ಏನಿಲ್ಲ ಅಂದ್ರೆ 1 ಅಡಿ ಅಂತರದಲ್ಲಿ ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಒಂದು ಸಾರಿ ನಾವು ನೀರನ್ನು ಆಯಿಸ್ಬಿಟ್ಟು ಅದ್ರ ಜೊತೆಗೆ ಬೋದುಗಳು ಅಂತೀವಿ ಅಂದ್ರೆ ರಿಜ್ಜಸ್ ಅಂತೀವಿ, ಅಲ್ಲಿ ಬೋದುಗಳಲ್ಲಿ ಕಾಲುವೆಗಳಿರ್ತಿಲ್ಲ 10 ಸೆಂಟಿಮೀಟರ್ಗೊಂದಂತೆ ನಾವು ಬೀಜನ ಬಿತ್ತಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಬೀಜ ಬಿತ್ತದಾಗ ಕೆಲವೊಮ್ಮೆ ನಮ್ಗೆ ಹೊತ್ತಾಗುವ ಚಾನ್ಸಸ್ ಇರುತ್ತೆ. ಅದು ಒಂದು 6-7 ದಿನ ನಮ್ಗೆ ಮೊಳಕೆ ಹೊಡೆಯೋದಕ್ಕೆ ತಗೊಳುತ್ತೆ. ಮೊಳಕೆ ಹೊಡೆದ ಆದ್ಮೇಲೆ ನಾವೇನ್ ಮಾಡ್ಬೇಕು, ಆ 10 ಸೆಂಟಿಮೀಟರ್ಗೊಂದಂತೆ ಒಂದೊಂದು ಗಿಡಗಳನ್ನು ಬಿಟ್ಟು ನಾವು ಅದನ್ನ ಕಿತ್ತಾಕ್ಬೇಕಾಗುತ್ತೆ ಸರ್. ಉಳಿದ ಏನೇ ಸಸಿಗಳಿದ್ರು ಅದು ಕಿತ್ತಾಕ್ಬೇಕಾಗುತ್ತೆ. ಕೆಲವು ಸಸಿಗಳಲ್ಲಿ ಅಂದ್ರೆ ಈಗ ಜಾಪನೀಸ್ ತಳಿಗಳಲ್ಲಿ, ಜಾಪನೀಸ್ ವೈಟ್ ಅಂತಿದೆ, ಆ ತಳಿಗಳಲ್ಲಿ ನಾವು 2 ಅಡಿ ಅಂದ್ರೆ ಈಗ ರೋ ಟು ರೋ 2 ಅಡಿ, ಆಮೇಲೆ ಇದು ಪ್ಲಾಂಟ್ ಟು ಪ್ಲಾಂಟ್ 1 ಅಡಿ ಅಂತರ ಕೊಟ್ಟು ನಾವು ನಾಟಿ ಮಾಡ್ಬೇಕಾಗುತ್ತೆ ಸರ್. ಈ ಮೂಲಂಗಿ ಬಿತ್ತನೆ ಹೆಂಗ್ ಮಾಡಬೇಕು ಅಂತ ತಿಳಿಸಿದ್ರಿ, ಅದರಂತೆ ಈಗ ನೀರಾವರಿ ಅವಶ್ಯಕತೆ ಇದೆಯಾ, ಮತ್ತೆ ಒಣಭೂಮಿಯಲ್ಲಿ ಇದನ್ನ ಹೆಂಗ್ ಬೆಳಿಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ. ಇದು ಒಣಭೂಮಿಯಲ್ಲಿ ಬೆಳೆಯೋದಿಕ್ ಆಗೋದಿಲ್ಲ ಸರ್. ಇದಕ್ಕೆ ನೀರಾವರಿ ಅತ್ಯಂತವಾಗಿ ಬೇಕಾಗಿರುವಂತ ಒಂದು ತರಕಾರಿ, ಅಂದ್ರೆ ನೀರಾವರಿ ಬೇಕೇ ಬೇಕು. ಆದಷ್ಟು ನಾವು ನೀರ್ ಕೊಡ್ಲೇಬೇಕಾಗುತ್ತೆ. ಅದವರಿತು 4-6 ದಿನಗಳಿಗೊಮ್ಮೆ ನಾವು ನೀರ್ ಕೊಡಬೇಕು. ಇತ್ತೀಚೆಗೆ ಗೊತ್ತೇ ಇದೆ ಸರ್, ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ, ತುಂತುರು ನೀರಾವರಿ ಎಲ್ಲ ಅಳವಡಿಸಿಕೊಂಡು ಈ ಬೆಳೆನ ಬೆಳೀತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ಮಣ್ಣಿನ ತೇವಾಂಶ ಏನಾದ್ರೂ ಕಡಿಮೆ ಆಗ್ಬಿಟ್ರೆ, ಅಥವಾ ಮಣ್ಣು ನಾವು ನೀರ್ ಕೊಡೋದು ಅಂದ್ರೆ ಈಗ ನೀರು ಸ್ವಲ್ಪ ದಿನ ಕೊಡದಿರ ಏನಾದ್ರೂ ಸಡನ್ ಆಗಿ ನೀರ್ ಕೊಡೋದೇ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳು ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ನೀರಾವರಿಯನ್ನು ನಾವು ಕೊಡ್ತಾ ಇರಬೇಕು. 3 ದಿನಗಳಿಗೊಂದ್ಸರಿ ಆದ್ರೂ ಕೊಡ್ತಾನೆ ಇರಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಹಂತಗಳಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಅಂದ್ರೆ, ಬೇರುಗಳು ವಿಸ್ತರಣೆ ಆಗ್ತಾ ಇರುತ್ತೆ ಅಂದ್ರೆ ಬೇರು ಡೆವಲಪ್ ಆಗುವಂತ ಒಂದು ಹಂತದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಸರ್. ಇನ್ನ ನಾನು ಹೇಳ್ದಾಗೆ ಒತ್ತಡ ಕೊಡಬಾರದು ಯಾವುದೇ ಕಾರಣಕ್ಕೂ. ನೀರು ಮಣ್ಣಿನಲ್ಲಿ ನೀರ್ ಇಲ್ಲದೆ ಇರೋ ತರ ನೋಡ್ಕೊಬಾರ್ದು. ಅದ್ರಲ್ಲಿ ಏನಾದ್ರೂ ನೀರ್ ಇಲ್ಲದೆ ಇರೋ ತರ ನೋಡ್ಕೊಂಡ್ರೆ ಬೇರುಗಳಲ್ಲಿ ಒಂದು ನೈಟ್ರೇಟ್ ಅಂಶ ಅಂತೀವಿ, ಅದೇನು ಒಂದು ಪರಿಮಳ ಕೊಡುತ್ತೆ ಅಥವಾ ಸುವಾಸನೆ ಕೊಡುತ್ತಲ್ಲ ಸರ್, ಆ ನೈಟ್ರೇಟ್ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಏನಂದ್ರೆ ತಿನ್ನಕ್ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ಬೇರುಗಳು. ಅದಕ್ಕೆ ನಾವು ನೀರನ್ನು ಕೊಡುವಾಗ ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ. ಈಗ ಈ ಮೂಲಂಗಿ ಬೆಳೆಯಲ್ಲಿ ಅಂತರ್ ಬೇಸಾಯ ಪದ್ಧತಿನೂ ಮಾಡಬಹುದಾ? ಖಂಡಿತವಾಗಿಯೂ ಮಾಡಬಹುದು ಸರ್. ಅಂತರ್ ಬೇಸಾಯ ಪದ್ಧತಿಗಳಂದ್ರೆ ಕಳೆ ನಿರ್ವಹಣೆ ಮಾಡೋದಿರ್ಬೋದು, ಆಮೇಲೆ ಕಳೆ ನಿರ್ವಹಣೆ ನಾವು ಕಳೆ ತೆಗೆಯುವಾಗ ಕೈಯಲ್ಲೇ ಕಳೆ ತೆಗಿಬಹುದು. ಇನ್ನು ಕಳೆ ನಾಶಕಗಳು ಹೋಗ್ತಾರೆ, ಬಟ್ ನನ್ನ ಒಪಿನಿಯನ್ ಏನಪ್ಪ ಅಂದ್ರೆ ಆದಷ್ಟು ಕೈಗಳಿಂದನೇ ಕಳೆ ನಿರ್ವಹಣೆ ಮಾಡೋದು ತುಂಬಾ ಉತ್ತಮ ಮತ್ತು ಆರೋಗ್ಯ. ಆಮೇಲೆ ಏನ್ ಮಾಡ್ಬೇಕು, ಈ ಬಿತ್ತನೆ ಆದ್ಮೇಲೆ ಅಂತ 1 ತಿಂಗಳಿಗೆ ಗಿಡ ಡೆವಲಪ್ ಆಗುತ್ತೆ. ಗಡ್ಡೆಗಳು ಅಂದ್ರೆ ಬೇರುಗಳು ಡೆವಲಪ್ ಆಗುವ ಸಮಯದಲ್ಲಿ ಮಣ್ಣು ಏರ್ ಹಾಕೊಡ್ಬೇಕು ಸರ್. ಮಣ್ಣು ಏರ್ ಹಾಕೊಟ್ಟು ಬೇರುಗಳನ್ನ ಮುಚ್ಚಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅವೆಲ್ಲ ಸೂರ್ಯನ ಕಿರಣಗಳಿಗೆ ಸ್ವಲ್ಪ ಅದು ಸೂರ್ಯನ ಕಿರಣಗಳು ಅದ್ರ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಗೆಡ್ಡೆಗಳ ಬಣ್ಣ ಚೇಂಜ್ ಆಗೋದ್ರಿಂದ ಮಣ್ಣನ್ನು ಏರ್ ಹಾಕಬೇಕಾಗುತ್ತೆ. ಇವು ಇಂಪಾರ್ಟೆಂಟ್ ಆಗಿ ಗೆಡ್ಡೆ ಸುತ್ತಲೂ ಮಣ್ಣು ಹಾಕಿ ಮಣ್ಣು ಹಾಕ್ಬೇಕು. ಅದು ಗೆಡ್ಡೆನು ಜಾಸ್ತಿ ದೊಡ್ಡದು ಬೆಳೆ ದೊಡ್ಡದಾಗುತ್ತೆ. ಆಮೇಲೆ ಅದು ಬೆಳವಣಿಗೆ ಕೀಟ ಅಥವಾ ರೋಗ ಅದು ಕೂಡ ಇಲ್ಲ ನೇರವಾಗಿ ಅದು ಇಲ್ಲದ್ರೆ ಕಾಣತ್ತಲ್ಲ ಹೋಗಿ ಕುತ್ಕೊಂಡ್ಬಿಡ್ತವೆ. ಹೌದು. ಈಗ ಹಂತ ಹಂತವಾಗಿ ಬೇಸಾಯ ಕ್ರಮದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಮೂಲಂಗಿ ಬೇಸಾಯದ ಇದರಂತೆ ಈಗ ಈ ಬೆಳೆಯಲ್ಲಿ ಮುಖ್ಯವಾಗಿ ಕಂಡು ಬರುವಂತ ಕೀಟ ರೋಗ ಮತ್ತೆ ಅವುಗಳ ಹತೋಟಿ ಕ್ರಮದ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಶಾಲಿನಿ ಅವರು. ಸರ್, ಯಾವುದೇ ಒಂದು ತರಕಾರಿ ಅಥವಾ ಒಂದು ಬೆಳೆ ಅಂತ ಬಂದಾಗ ಯಾವುದೇ ಬೆಳೆ ಇಲ್ಲಾದ್ರೂ ನಾವು ಕೀಟ ಮತ್ತು ರೋಗಗಳನ್ನು ಯಥೇಚ್ಛವಾಗಿ ಕಾಣ್ತೀವಿ. ಇದರಲ್ಲಿ ನಮ್ಮ ಮೂಲಂಗಿಯಲ್ಲಿ ಅಷ್ಟೇನು ರೋಗ ಕೀಟಗಳಿಲ್ಲ, ಆದ್ರೂ ಕೆಲವು ಪ್ರಮುಖವಾದ ಕೀಟಗಳು ರೋಗಗಳು ಕಂಡು ಬರುತ್ತೆ ಸರ್. ಈ ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳಂತಂದ್ರೆ ಒಂದು ಸಸ್ಯ ಏನು, ಗರಗಸ ನೊಣ, ಕೊಂಡಲಿ ಹುಳು, ಇವು ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳು. ಮೊದಲಿಗೆ ಕೀಟಗಳಿಗೆ ಏನು ಅಂತಂದ್ರೆ ಸರ್, ಮೊದಲಿಗೆ ನಾವು ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ, ಈಗ ಸಸ್ಯ ಏನು ಅದು ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಎಲೆಗಳ ಮೇಲೆ ಕುತ್ಕೊಂಡು ರಸ ಇರುತ್ತೆ. ಯಾವಾಗ ರಸ ಜಾಸ್ತಿ ಇರುತ್ತೋ ಅಲ್ಲಿ ಎಲೆಗಳು ಒಣಗ್ತಾ ಹೋಗುತ್ತೆ. ಎಲೆಗಳು ಒಣಗ್ತಾ ಹೋದಾಗ ಗಿಡ ಸರಿಯಾಗಿ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಕುಂಡಲಿ ಹುಳು ಮತ್ತು ಗರಗಸ ನೊಣ ಇವೇನ್ ಮಾಡ್ತವೆ ಅಂದ್ರೆ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೋ ನಮ್ಗೆ ಅದ್ರ ಇಳುವರಿ ಸರಿಯಾಗಿ ಬರೋದಿಲ್ಲ. ಇವುಗಳನ್ನ ನಿಯಂತ್ರಣ ಮಾಡೋದು ಅಂತಂದಾಗ ನಾವು ಬರೀ ಔಷಧಿ ಕ್ರಮಗಳನ್ನೇ ನೋಡಬಾರದು, ಅದು ಬಿಟ್ಟು ಪರ್ಯಾಯ ಕ್ರಮಗಳನ್ನು ಸಹ ನಾವು ಆರಿಸ್ಕೊಬೇಕಾಗುತ್ತೆ. ಮೊದಲಿಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ತರಕಾರಿ ಬೆಳೆ ಅಂತ ಬಂದಾಗ ಸುತ್ತಲೂ 4-5 ಸಾಲು ಜೋಳ ಬೆಳ್ಕೊಬೇಕಾಗುತ್ತೆ, ಕೀಟಗಳ ಹಾವಳಿಯನ್ನು ನಾವು ತಡೆಗಟ್ಟೋದಿಕ್ಕೆ. ಜೊತೆಗೆ ಈ ರಸ ಇರೋ ಕೀಟಗಳು ಜಾಸ್ತಿ ಇರೋದ್ರಿಂದ, ಅದ್ರ ಜೊತೆಗೆ ರಸ ಇರೋ ಕೀಟಗಳು ನಮ್ಮ ತೋಟಕ್ಕೆ ಬರ್ತಾ ಇದಾವೆ ಒಂದು ಇಂಡಿಕೇಶನ್ ತಗೊಳ್ಳೋದ್ರಿಂದ ಹಳದಿ ಅಂಟಿನ ಪಟ್ಟಿಗಳು ಅಂತ ಇತ್ತೀಚೆಗೆ ಕಾಣಿಸ್ತಾ ಇದಾವೆ. ಎಲ್ಲಾ ರೈತರು ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ ಹಳದಿ ಅಂಟಿನ ಅಂದ್ರೆ ಎಲ್ಲೋ ಸ್ಟಿಕ್ಕಿ ಕಾರ್ಡ್ಸ್ ಅಂತೀವಿ, ಅವುಗಳನ್ನ ನಾವು ಎಕರೆಗೆ ಒಂದು 5-6 ಅಲ್ಲಲ್ಲಲ್ಲಿ ತೂಗು ಬಿಟ್ಬಿಡ್ಬೇಕು. ಆಗ ಏನಾಗುತ್ತೆ, ಆ ರಸ ಇರೋ ಕೀಟಗಳೆಲ್ಲ ಅಂಟ್ಕೊಂಡ್ಬಿಟ್ಟು ಅವುಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಅಂಟ್ಕೊಳ್ಳೋದ್ರಿಂದ ಆ ಕೀಟಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಸಸ್ಯ ಏನು ಇನ್ನೂ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದಾಗ ಬೇವಿನ ಕಷಾಯ ಇರ್ಬೋದು ಅಥವಾ ಬೇವಿನ ಎಣ್ಣೆ, ಇವುಗಳನ್ನ ಸಹ ಸಿಂಪರಣೆ ಮಾಡಬಹುದು. ಅದ್ರ ಜೊತೆಗೆ ನಮ್ಗೆ ಈಸಿಯಾಗಿ ಸಿಗುವಂತ 2 ml ಡೈಮಿಥೋಯೇಟ್ ಅಂತ ಸಿಗುತ್ತೆ ಈ ರಸ ಇರೋ ಕೀಟಗಳಿಗೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ಗರಗಸ ನೊಣ ಮತ್ತೆ ಕೊಂಡಲಿ ಹುಳು ನಿವಾರಣೆ ಮಾಡಬೇಕು ಅಂತಂದ್ರೆ 1/2 ml ಲ್ಯಾಂಡೋಸೈಲತ್ರಿನು ಮತ್ತೆ 2 ml ಮೆಲಾತಿಯನ್ನ ನಾವು ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು ಸರ್. ಇನ್ನು ಪ್ರಮುಖವಾಗಿ ನಾವು ನೋಡಬಹುದಾದಂತಹ ರೋಗಗಳು ಅಂತ ಬಂದಾಗ ಎಲೆ ಚುಕ್ಕೆ ರೋಗ ಮತ್ತೆ ಬಿಳಿ ತುಕ್ಕು ರೋಗ ಅಂತ ರಸ್ಟ್ ಅಂತೀವಿ ಅದು. ಇನ್ನು ಎಲೆ ಚುಕ್ಕೆ ರೋಗ ಕಾಣದಂದ್ರೆ ಎಲೆಗಳ ಮೇಲೆಲ್ಲ ಕಾಣಿಸ್ಕೊಂಡು ಅವುಗಳೇನಂದ್ರೆ ಜಾಸ್ತಿ ಆದಷ್ಟು ಅವುಗಳು ಒಂದಕ್ಕೊಂದು ಅಂಟ್ಕೊಂಡು ಸ್ಪ್ರೆಡ್ ಆಗಿ ಎಲೆಗಳು ಒಣಗ್ತಾ ಹೋಗುತ್ತೆ. ಇನ್ನು ಬಿಳಿ ತುಕ್ಕು ರೋಗ ಅಂತ ಬಂದಾಗ ಎಲೆಗಳ ಮೇಲೆ ಅಥವಾ ಅಂಡಾಕಾರದ ಬಿಳಿಯ ಮಚ್ಚೆಗಳು ಕಾಣಿಸ್ಕೊಂತವೆ, ಬಿಳಿ ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇವುಗಳನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಸೆಬ್ ಹಾಕೊಂಡು ಸಿಂಪರಣೆ ಮಾಡುವಂಥದ್ದು, ಇನ್ನು ಅಥವಾ 2 g ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಎರಡನ್ನೂ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಿದ್ರೆ ಈ ರೋಗಗಳನ್ನು ನಾವು ತಡೆಗಟ್ಟಬಹುದು, ನಿವಾರಣೆ ಮಾಡಬಹುದು ಸರ್. ಡಾಕ್ಟರ್ ಸಾಲಿನಿ ಅವರೇ, ಈಗ ಮೂಲಂಗಿ ಒಂದು ಪ್ರಮುಖ ತರಕಾರಿ ಬೆಳೆ, ಇದನ್ನ ಬೇಸಾಯ ಮಾಡಿದವರು ಎಷ್ಟು ದಿನಕ್ಕೆ ಒಮ್ಮೆ ನಾವು ಅದನ್ನ ತೆಗಿಬಹುದಾಗಿದೆ ಅಥವಾ ಏನು ಕಟಾವು ಮಾಡಬಹುದಾಗಿದೆ, ಮತ್ತೆ ಇದ್ರ ಇಳುವರಿ ಹೆಂಗಿರ್ತದೆ, ಮತ್ತೆ ಇನ್ನೊಂದೇನಂದ್ರೆ ಈಗ ಸಾಮಾನ್ಯವಾಗಿ ಸಾಧಾರಣವಾಗಿ ಒಂದು ಮೂಲಂಗಿ ತಗೊಂಡ್ರೆ ಅದರ ಎಷ್ಟು ಗಾತ್ರ ಇರುತ್ತದೆ ಅಥವಾ ಎಷ್ಟು ತೂಕ ಇರಬೇಕಾಗುತ್ತೆ? ಕೆಲವೊಂದು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮೂಲಂಗಿನೇ ತಗೊಂಡ್ಬಂದಿರ್ತಾರೆ, ಕೆಲವೊಂದು ಪ್ರದೇಶದಲ್ಲಿ ಬೆಳೆದಿದ್ದಂಥ ಮೂಲಂಗಿ ದೊಡ್ಡ ಮೂಲಂಗಿ ಇರುತ್ತೆ, ಒಂದು 4 ದಿನ ಅದರದ್ದು ಇಟ್ಟು ಬಿಟ್ರೆ ಹಾಗೇನೆ ಅದ್ರ ಒಳಗಡೆ ಬೆಂಡ್ ಶುರು ಆಗ್ತದೆ, ಅದು ಉಪಯೋಗಿಸ್ಲಿಕ್ಕೆ ಅಷ್ಟು ಸರಿಯಾಗಿರಲ್ಲ, ತರಕಾರಿ ಕಟ್ ಮಾಡ್ತಾರಲ್ಲ ಅವಾಗ, ಹೇಳಿ ಡಾಕ್ಟರ್ ಶಾಲಿನಿ ಅವರೇ. ಸರ್, ಇದನ್ನ ಕೊಯ್ಲು ಮಾಡಕ್ಕೆ ನಮ್ಗೆ 45-60 ದಿನಗಳಲ್ಲಿ ನಾವು ಕೊಯ್ಲು ಮಾಡಬಹುದು ಸರ್. ಇದು ನೀವು ಹೇಳ್ದಾಗೆ ವಿವಿಧ ತಳಿಗಳಿಗನುಸಾರವಾಗಿ ಇದ್ರದ್ದು ಗಾತ್ರ ಇದಾಗುತ್ತೆ ಸರ್. ಇದೇನಪ್ಪ ಅಂದ್ರೆ ತಳಿಗಳಿಗೆ ಅಂದ್ರೆ ಈಗ ಒಂದು ತಳಿ ಯಾವುದೋ ಒಂದು ತಳಿ ತಗೊಂಡಾಗ ನಾವು ಸುಧಾರಿತ ತಳಿ ಅಂತ ತಗೊಂಡಾಗ ನಮ್ಗೆ ಅದು ಒಂದು 15 cm ಇಂದ ಒಂದು 20 cm ವರೆಗೂ ಇರುತ್ತೆ. ಅದೇ ನೀವು ಹೈಬ್ರಿಡ್ ತಳಿಗಳು ಅಥವಾ ಮಿಶ್ರ ತಳಿಗಳು ಅಂತ ಹೋದಾಗ 1-30 cm ವರೆಗೂ ಸಹ ಬರುತ್ತೆ. ಕೆಲವು ಒಂದು ಅಂದ್ರೆ ಹಾಲಿನ ಅಂತ ಕಲರ್ ಇದ್ರೆ ಕೆಲವೆಲ್ಲ ಏನಿರುತ್ತೆ ಮೊಸರಿನಂತ ಬೆಳ್ಳಗೂ ಸಹ ಇರುತ್ತೆ, ಅದು ಕೆಲವು ಟೊಳ್ಳಾಗುತ್ತೆ ಅಂತ ಹೇಳಿದ್ರೆ ಸರ್ ಅದು ಮಣ್ಣಿನ ಆರೋಗ್ಯದ ಮೇಲೆ ಅದು ಪ್ರಭಾವಿತ ಬೀರುತ್ತೆ. ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಇದು ಚಳಿಯನ್ನು ಬಯಸುವ ತರಕಾರಿ ಆಗಿರೋದ್ರಿಂದ ನೀವು ಚಳಿಗಾಲ ಅಂದ್ರೆ ಆ ಉಷ್ಣಾಂಶ ಏನು ನಾನು ಹೇಳಿದ್ನು 15-25 degrees Celsius ಅಷ್ಟು ಉಷ್ಣಾಂಶವಿದ್ರೆ ಅದಕ್ಕೆ ಸೂಕ್ತ. ಅದೇ ಬಿಟ್ಟು ಏನಾದರೂ ಅದಕ್ಕಿಂತ ಜಾಸ್ತಿ ಇದ್ದಾಗ ಅದರದ್ದು ಏನು ಗುಣಮಟ್ಟ ಕಡಿಮೆ ಆಗೋದ್ರಿಂದ ನೀವು ತರಕಾರಿಯಾಗಿ ಬಳಸುವಾಗ ತುಂಬಾ ದಿನ ಮನೆಗಳಲ್ಲಿ ಇಟ್ಕೊಂಡು ಅದು ಶೇಖರಣಾವಧಿ ಅಂತ ಶೆಲ್ಫ್ ಲೈಫ್ ಅಂತೀವಿ ಅದು ಅಷ್ಟು ಇರೋದಿಲ್ಲ. ಅದರಿಂದ ಅದು ಏನಾಗುತ್ತೆ, ಅದು ಯಾವಾಗ ಸರಿಯಾದ ಗುಣಮಟ್ಟ ಇರೋದಿಲ್ಲ ಅದು ಬೇಗ ಕೊಳತೋಗೋದಕ್ಕೆ ಶುರು ಆಗುತ್ತೆ. ಇನ್ನು ಎಕರೆಗೆ ಅಂತ ಬಂದಾಗ ಸುಮಾರು 6-8 ton ನಾವು ಈ ಮೂಲಂಗಿಯಲ್ಲಿ ಇಳುವರಿಯನ್ನು ನಾವು ಪಡ್ಕೊಬಹುದು ಸರ್. ಈಗ ಯುವಕರು ಕೃಷಿ ಮಾಡೋರು, ಇದೊಂದು ಮೂಲಂಗಿ ಬೇಸಾಯ ಒಂದು ಸುಲಭ ಬೇಸಾಯ, ಮಾರುಕಟ್ಟೆ ಕೂಡ ಸಾಕಷ್ಟು ಸಿಗ್ತದೆ, ಕೇವಲ 1 acre ನೀವು ಇಂತಿಷ್ಟು ಮೂಲಂಗಿ ಗಿಡ ಹಾಕಿದ್ರೆ ನೀವು ಕೇವಲ 1-2 ಅಥವಾ 2.5 ತಿಂಗಳಲ್ಲಿ ನಿಮಗೆ ಅದು ಆದಾಯ ತಂದು ಕೊಡ್ತದೆ, ಸಾಕಷ್ಟು ಯುವಕರು ಇದನ್ನ ಆಸಕ್ತಿ ವಹಿಸಿ ಒಂದು ವ್ಯವಸಾಯ ಮಾಡ್ರಿ ಅಂತ ಹೇಳ್ತಾರಲ್ಲ, ಏನಂತೀರಿ ಡಾಕ್ಟರ್ ಸಾಲಿನಿ? ಖಂಡಿತ ಸರ್, ಯಾಕೆಂದ್ರೆ ಬೇರು ತರಕಾರಿಗಳು ಅಂತ ಬಂದಾಗ ಈಗ ನೀವು ಆಲೂಗಡ್ಡೆ ಅದರಲ್ಲಿ ನೀವು ಹೇಳಬೇಕು ಆಲೂಗಡ್ಡೆ, ಆಲೂಗಡ್ಡೆ ಅದರಲ್ಲಿ ಅರ್ಲಿ ಬ್ಲೈಟ್ ಅಂತ ಬರುತ್ತೆ, ಲೇಟ್ ಬ್ಲೈಟ್ ಅಂತ ಬರುತ್ತೆ, ಅದ್ರ ಜೊತೆಗೆ ಪ್ರಮಾಣೀಕರಿಸಿರುವಂತ ನಾವು ಗೆಡ್ಡೆಗಳನ್ನ ಆರಿಸ್ಕೊಬೇಕಾಗುತ್ತೆ. ಅದು ಆಮೇಲೆ ಏನಾದ್ರೂ ತರ ಅಂದ್ರೆ ಸರಿ ಮಳೆ ಜಾಸ್ತಿ ಆಗ್ಬಿಟ್ರೆ ಬೆಳೆ ಫುಲ್ಲು ಹೋಗ್ಬಿಡುತ್ತೆ. ಅದೇ ಕ್ಯಾರೆಂಟ್ ಅಂತ ಬಂದಾಗೂ ಸಹ ನಿಮ್ಗೆ 3 ತಿಂಗಳು ಬೆಳೆ, ಇದು ನೋಡಿದಾಗ 2-2.5 ತಿಂಗಳು ಬೆಳೆ. ಆಮೇಲೆ ಜಾಸ್ತಿ ಹೆಚ್ಚಾಗಿ ನಾವು ಕೀಟ ಮತ್ತು ರೋಗಗಳು ಇದರಲ್ಲಿ ಬರೋದಿಲ್ಲ. ನಾವು ಒಂದೇನಪ್ಪಾ ಅಂದ್ರೆ ಆರೋಗ್ಯಕರವಾಗಿರುವಂತ ಅಂದ್ರೆ ಸಾವಯವ ಇರುವಂತ ಜಾಸ್ತಿ ಗೊಬ್ಬರಗಳಿರುವಂತ ಒಂದು ಮಣ್ಣು ಬೇಕಾಗುತ್ತೆ. ಚೆನ್ನಾಗಿರೋ ನಾವು ಪ್ರಮಾಣೀಕರಿಸಿರುವಂತ ಒಂದು ತಳಿನ ಆರಿಸ್ಕೊಂಡ್ಬಿಟ್ರೆ, ಅಂದ್ರೆ ಕಳಪೆ ಬೀಜಗಳಿರಬಾರ್ದು, ಅದೊಂದು ತಳಿನೇ ಆರಿಸ್ಕೊಂಡ್ಬಿಟ್ರೆ ಈಗಿರುವಂತ ರೈತರು ಅಥವಾ ಏನು ಯುವ ರೈತರು ಇದಾರೋ ಅವ್ರು ಖಂಡಿತವಾಗಿ ಈ ಮೂಲಂಗಿಯನ್ನು ಸುಲಭವಾಗಿ ಬೆಳೆದು ಅಧಿಕ ಆದಾಯವನ್ನು ಪಡೆಯಬಹುದು. ನಮ್ಮ ರೈತರು ಈಗ ಇದೊಂದು ಸೂಕ್ತ ಮಾರ್ಗ, ಸಣ್ಣ ಮಾರ್ಗ ಮತ್ತೆ ಶಾರ್ಟ್ ಕಟ್ ಅಂತಾರೆ. ಕೃಷಿಯಲ್ಲಿ ಸಾಮಾನ್ಯವಾಗಿ 4-5-6 ತಿಂಗಳ ಬೆಳೆ ಬೇಸಾಯ ಇರುತ್ತೆ, ಇದು ಕೇವಲ 1-2 ತಿಂಗಳಲ್ಲಿ ನಿಮ್ಗೆ ಆದಾಯ ತಂದು ಕೊಟ್ಬಿಡುತ್ತೆ. ಖಂಡಿತ ಯಾಕೆ ಆರಿಸ್ಕೋಬಾರ್ದು? ಖಂಡಿತ ರೈತ ಮಹಿಳೆಯರು ಖಂಡಿತ. ಆಮೇಲೆ ಇದು ತುಂಬಾ ರುಚಿಯಾಗಿರೋದ್ರಿಂದ ಸಾಂಬಾರುಗಳಲ್ಲಿ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಆಮೇಲೆ ಕೆಲವು ಮಲಬದ್ಧತೆ ಅನ್ನೋ ಒಂದು ರೋಗಗಳಿಗೂ ಸಹ ಇದು ನಿವಾರಣೆ ಮಾಡೋದ್ರಿಂದ ಮೂಲಂಗಿಯನ್ನು ಈಸಿಯಾಗಿ ಬೆಳೆದು ತರಕಾರಿಯಾಗಿ ಅಡುಗೆಯಲ್ಲಿ ಸುಲಭವಾಗಿ ಬಳಸ್ಕೊಂಡು ಎರಡು ಮೂಲಂಗಿ ಇದು ಬಿಟ್ರೆ ಒಂದು ಒಳ್ಳೆ ಸಾಂಬಾರ್ ಸ್ವಲ್ಪ ಮತ್ತೊಂದು 1-2-3 ಐಟಮ್ ಹಾಕಿಬಿಟ್ರೆ ಖಂಡಿತ ಹೌದಲ್ಲ, ಖಂಡಿತ ಖರ್ಚು ಕೂಡ ಕಡಿಮೆ ಅಡುಗೆ ಮಾಡೋರಿಗೂ. ಇವನು ನೀವು ಬೆಳೆಯೋಕ್ಕೂ ಸಹ ಖರ್ಚು ಕಡಿಮೆ, ಬೀಜದ ಖರ್ಚು ಒಂದು ಬಿಟ್ರೆ ಇನ್ನೆಲ್ಲಾನು ಖರ್ಚು ಕಡಿಮೆ ಇರುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಮತ್ತೆ ಯುವಕರಿಗೆ ಈ ಒಂದು ಮೂಲಂಗಿ ಬೇಸಾಯ ಮಾಡ್ರಿ ಅಂತ ತಾವು ಸಲಹೆಯನ್ನು ನೀಡಿದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಾಲಿನಿ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ. ಸರ್, ನಾನು ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನನ್ನು ಸಂಪರ್ಕಿಸಬೇಕಂದ್ರೆ 9481735592 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರಿಗೆ ತಿಳಿಸ್ಕೊಡ್ತೇನೆ. ಸರ್, ಇದುವರೆಗೆ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂ ಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದವನ್ನು ಕೇಳೋಣ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಹರಿಯಲು ಭಕ್ತಿಯು ಬೇ

ಕಾ